ಪ್ರಸಾರ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಇದಕ್ಕಾಗಿ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827220006. ಈಗ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ. ಇದರಲ್ಲಿ ವಿಶೇಷವಾಗಿ ಹಲವಷ್ಟು ರೈತರು, ಮಹಿಳೆಯರು ಹಾಗೂ ಕೃಷಿ ಕಾರ್ಮಿಕರು ಇವರೆಲ್ಲ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮಗೆ ದೂರವಾಣಿ ಮುಖಾಂತರ ತಿಳಿಸ್ತೀರಿ. ಅದೇ ರೀತಿ ಸಂದರ್ಶನಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗ್ತಾ ಇರುತ್ತೆ. ಇದರಿಂದಾಗಿ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಬಹುದು. ಅದೇ ರೀತಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ರೆ ನಮ್ಮ ಬುದ್ದಿಶಕ್ತಿಗೆ ಚುರುಕಾಗ್ತದೆ. ಹಾಗಾಗಿ ಕರೆ ಮಾಡಿ ನಿಮ್ಮ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇದಕ್ಕಾಗಿ ದೂರವಾಣಿ ಸಂಖ್ಯೆ 0827220006. ಕೃಷಿ ಸಿರಿ ಈಗ ಕಾರ್ಯಕ್ರಮ. ತಮ್ಮ ಕರೆಯ ನಿರೀಕ್ಷೆಯಲ್ಲಿದ್ದೇವೆ. ಈಗ ಒಂದು ಭಾವಗೀತೆ ಪ್ರಸಾರ ಆಗ್ತಾ ಇದೆ. ಒಂದು ಕರೆಯನ್ನು ಸ್ವೀಕಾರ ಮಾಡಿ ನಂತರ ಭಾವಗೀತೆಯನ್ನು ಪ್ರಸಾರ ಮಾಡುವ. ಮಾತಾಡಿ, ಎಲ್ಲಿಂದ ಸರ್? ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಹೇಳಿ? ಮಹೇಶ್, ಕೋಪಟ್ಟಿ ಗ್ರಾಮದಿಂದ ಸರ್. ಮಹೇಶ್ ಅವರು ಕೋಪಟ್ಟಿ ಗ್ರಾಮದಿಂದ? ಕೋಪಟ್ಟಿ ಕೇಳಿದ್ದೀನಿ. ಹೇಳಿ, ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಳಿ ಸರ್. ಅದೇ ನಮ್ದು ಈ ಕಡೆ ನಾವು ಇದು ಏಲಕ್ಕಿ ಸರ್, ಮತ್ತೆ ಕಾಫಿ. ಏಲಕ್ಕಿ ಎಷ್ಟು ಎಕರೆಲ್ಲಿದೆ? ಏಲಕ್ಕಿ ಏಲಕ್ಕಿಂದು ಒಂದು ಎರಡೂವರೆ ಎಕರೆ ಅಷ್ಟು ಇದೆ ಸರ್. ಏಲಕ್ಕಿ ಅಂತಂದ್ರೆ ನಿಮ್ದೇ ನರ್ಸರಿ ಮಾಡ್ಕೊಂಡ ಅಥವಾ ಮಲೆ ಏಲಕ್ಕಿನ? ಯಾವ ರೀತಿ ಇದೆ? ಇದು ಇದು ಹಳೇದಿದೆ ಸರ್, ಮಲೆ ಏಲಕ್ಕಿ. ಮತ್ತೆ ಕಳೆದ ವರ್ಷ ಇದು ಕೊಟ್ಟಿದ್ದಾರೆ, ಎಂತ ಅವಿನಾಶ್ ತಳಿ ಕೊಟ್ಟಿದ್ದಾರೆ ಸರ್, ಕೆ ವಿ ಕೇಂದ್ರ. ಅದು ಈ ವರ್ಷ ಫಸ್ಟ್ ಬರ್ತದೆ ಒಂದ್ ಸ್ವಲ್ಪ ಗಿಡ, ಆಮೇಲೆ ಒಳ್ಳೆ ಮೆಣಸ್ ಮಾಡ್ತೀವಿ. ಏಲಕ್ಕಿ, ಏಲಕ್ಕಿ ಗಿಡ ಎಷ್ಟು ವರ್ಷದ ಹಳೆಯದು? ಏಲಕ್ಕಿ ಒಂದು 10-40 ವರ್ಷ ಆಗಿದೆ ಸರ್. ಓಹೋ, ಚೆನ್ನಾಗಿದೆಯಾ ಫಸಲು? ಹ್ಮ್, ಪರವಾಗಿಲ್ಲ ಸರ್. ಎಷ್ಟು ಕೊಯ್ತೀರಿ ನೀವು? ನಾವು ಸುಮಾರು ಕೊಯ್ತಿದೀವಿ ಸರ್. ಅಂತ ಅಂದಾಜು ನೀವು ಎಷ್ಟು ಈ ಸರ್ತಿ ಎಷ್ಟು ಬರುತ್ತೆ ಫಸಲು? ಮೇಲೆ ಕೊಯ್ದಿದೀವಿ. ಹ್ಮ್, 30 ಕೆಜಿ ಮೇಲೆ ಕೊಯ್ದಿದೀವಿ. 30 ಕೆಜಿ. ಬೇರೆ ಗದ್ದೆ ಈ ರೀತಿ ಜಮೀನ್ ಎಲ್ಲ ಇದೆಯಾ? ಗದ್ದೆ ಇಲ್ಲ ಸರ್, ನಾವು ಅದೇ ಇದು ಅಂತ ಬೇರೆಯವ್ರದ್ದು ವಾರ ಮಾಡಿದೀನಿ. ಹ್ಮ್ ಸರ್, ವಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಾ? ಹೌದು ಸರ್. ಯಾವ್ದೋ ಹೊಸ ಗಿಡ ನೆಟ್ಟಿದ್ದೀರಿ ಅಂತ, ಅದು ಯಾವ ಏಲಕ್ಕಿ ಗಿಡ ಅದು ಸರ್? ಇದು ಅವಿನಾಶ್ ಅಂತ ಹೇಳಿದ್ರು. ಯಾರು ಕೊಟ್ಟಿದ್ದು? ಅವಿನಾಶ್ ಅಂತ ಹೇಳ್ಬಿಟ್ಟು ಸರ್. ಎಲ್ಲಿ ತಗೊಂಡ್ಬಂದ್ರಿ ಅದನ್ನ? ಅದು ಕೆವಿಕೆಂದ ನಮಗೆ ಕೊಟ್ಟಿದ್ರು, ಒಂದು 2-3 ಜನರಿಗೇನೋ ಕೊಟ್ಟಿದಾರಂತೆ. ನಮಗೆ ಒಂದು ಸಿಕ್ಕಿದೆ ಸರ್. ಎಷ್ಟು ಗಿಡ ನೆಟ್ಟಿದ್ದೀರಿ? ಮೊಗಂಡೇಶ್ವರ ಸಂಘ ಇದೆಲ್ಲ ಸರ್, ಅದರಲ್ಲಿ ನಮ್ಮ ಅದೇ ತಂದೆಯವರು ಸದಸ್ಯರು, ಅದ್ರಲ್ಲಿ ಹಾಗೆ ಸಿಕ್ತು. ನಮ್ಮ ಊರಲ್ಲಿ ಒಂದ್ 2 ಜನರಿಗೆ ಸಿಕ್ಕಿದೆ ಸರ್. ಎಷ್ಟು ಗಿಡ ಇದೆ ಅದರಲ್ಲಿ? ಅದು 100 ಗಿಡ ಕೊಟ್ಟಿದ್ದಾರೆ ಸರ್. ಒಂದು ದೊಡ್ಡದು, ಮತ್ತೊಂದು ಅದು ಪಿಳ್ಳೆ ಮರಿ ಇದೆಯಲ್ಲ, ಒಂದು 2. ಇಳುವರಿ ಏನಾದ್ರೂ ಇದೆಯಾ, ಬರ್ತಾ ಇದೆಯಾ ಅದ್ರಲ್ಲಿ? ಇಳುವರಿ ಬಂದಿದೆ ಸರ್, ಫಸ್ಟ್ ಇಳುವರಿ ಬಂದಿದೆ ಈ ವರ್ಷ, ಬರೋ ವರ್ಷಕ್ಕೆ ಇನ್ನು ಚೆನ್ನಾಗಿ ಬರ್ತದೆ. ಹಸು ಕರು ಏನಾದ್ರೂ ಸಾಕಿದೀರಾ ಸರ್? ಹಂದಿ ಇದೆ ಸರ್, ಆಮೇಲೆ ಕೋಳಿ, ಆಮೇಲೆ ಮತ್ತೆ ಇದು ನಾಯಿ ಬೆಕ್ಕು ಈ ತರ. ಈ ಬೇರೆ ಅದೇ ಈಗ ಹಂದಿ ಇತ್ಯಾದಿ ಎಲ್ಲ ನಿಮ್ಮ ಮನೆ ಉಪಯೋಗಕ್ಕೆ ಅಥವಾ ಬೇರೆಯವರಿಗೆ ಮಾರಾಟ ಮಾಡ್ಲಿಕ್ಕೂ ವ್ಯವಸ್ಥೆ ಮಾಡಿದ್ದೀರಾ? ಹಾಗೆ ಸಾಕಿದ್ರೆ ಮನೇಲಿ ಸುಮ್ನೆ ಗಂಜಿ ಅದಿದೆಲ್ಲ ವೇಸ್ಟ್ ಆಗ್ತದಲ್ಲ. ಹೌದು, ಅದೆಲ್ಲ ಸುಮ್ನೆ ಹಾಳಾಗೋದ್ ಬೇಡ, ಇರ್ಲಿ ಮನೇಲಿ ಎಲ್ಲ ಬೇಕು ಅಲ್ಲ ಸರ್. ಹೌದು, ಈಗ ಜೀವ ಕೋಳಿ ನಾಯಿ ಪಕ್ಷಿ ಎಲ್ಲ ಬೇಕು ಮನುಷ್ಯರಿಗೆ. ಅಂದ್ರೆ ನಮ್ಗೂ ಅವರಿಗೂ ಒಂದು ಒಡನಾಟ ಚೆನ್ನಾಗಿರ್ತದೆ, ಒಂದು ಏನ್ ಬೋರ್ ಆಗಲ್ಲ ಮನೇಲಿ. ಹೌದೌದು, ಅಲ್ಲಿ ಜೊತೆ ತೋಟಕ್ಕೆ ಬರೋದು ಮಾತಾಡ್ಕೊಂಡು ಅದು ಇದು ಖುಷಿ ಆಗ್ತದೆ. ಮನೆಗೂ ತೋಟಕ್ಕೂ ದೂರ ಇದೆಯಾ ಹತ್ರ ಇದೆಯಾ? ಮನೆ ಹತ್ರ ಇದೆಯಾ? ರೌಂಡ್ ಸರ್, ಮನೆ ಸುತ್ತಾನೆ. ಕೋಪಟ್ಟಿಯಿಂದ ದೂರ ಇದೆಯಾ ನಿಮ್ ಮನೆಗೆ? 3 ಕಿಲೋಮೀಟರ್ ಬರ್ಬೇಕು ಸರ್, 2.75 ಕಿಲೋಮೀಟರ್ ಬರ್ಬೇಕು. ಸರಿ, ಇದು ಒಂದು ಕೃಷಿಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳ್ತೀನಿ. ಹಸಿರು ಹೊನ್ನು ಅಂತ ಒಂದು ಸಾಂಬಾರ ಪದಾರ್ಥವನ್ನ ಹೇಳ್ತಾರೆ, ಅದು ಯಾವ್ದು ಅಂತ ಹೇಳ್ಬಹುದಾ? ಹಸಿರು ಹೊನ್ನೂರು. ಹಸಿರು ಹೊನ್ನು ಅಂತ, ಹಸಿರು ಹೊನ್ನು ಯಾವ್ದು ಕೇಳ್ತಾರೆ? ಏಲಕ್ಕಿ ಸರ್. ಏಲಕ್ಕಿ ನೀವು ಬೆಳೀತಾ ಇದಾರೋ ಅದಕ್ಕೆ ಹಸಿರು ಹೊನ್ನು ಅಂತ ಹೇಳ್ತಾರೆ. ಏಲಕ್ಕಿ ಸಾಂಬಾರ್ ಬೆಳೆ ಅಲ್ಲ? ಹೌದು ಹೌದು. ಅದು ನಿಮಗೆ ಗೊತ್ತಿರುವಂತ ವಿಚಾರನೆ ಆಗಿದೆ. ಉತ್ತರಕ್ಕಾಗಿ ಧನ್ಯವಾದಗಳು, ಮತ್ತೆ ಅವಕಾಶ ಇದ್ದಾಗ ಕರೆ ಮಾಡ್ತಾ ಇರಿ. ನಂದು ಉತ್ತರ ಸರಿನ ತಪ್ಪ ಸರ್? ಯಾವ್ದು ಉತ್ತರ ಸರಿ ಉಂಟು, ಹಸಿರುವನ್ನು ಏಲಕ್ಕಿನೆ. ಸರಿ ಸರ್, ಉತ್ತರ ಸರಿ ಉಂಟು, ಏಲಕ್ಕಿ ಸರಿ ಇದೆ ಉತ್ತರ. ಆ ಕರೆಗಾಗಿ ಧನ್ಯವಾದಗಳು, ಮತ್ತೆ ಮುಂದೆ ಯಾರು ಕರೆ ಮಾಡಿದ್ದಾರೆ ನೋಡೋಣ. ಓಕೆ ಕೆಳಗರೆ, ಈಗ ಏಲಕ್ಕಿಯನ್ನ ಹಸಿರು ಹೊನ್ನು ಅಂತ ಹೇಳ್ತಾರೆ, ಅದೇ ರೀತಿ ಸಂಬಾರ ಪದಾರ್ಥಗಳ ರಾಣಿ ಅಂತ ಹೇಳ್ತಾರೆ. ಹಾಗಾಗಿ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ, ಉತ್ತರಕ್ಕಾಗಿ ಧನ್ಯವಾದಗಳು. ಕರೆ ಮಾಡ್ತಾ ಇರಿ, ಮತ್ತೆ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ದೂರವಾಣಿ ಕರೆಯಲ್ಲಿ ವ್ಯತ್ಯಾಸ ಆಗಿದೆ, ಮಾತಾಡಿ ಮಾತಾಡಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಹೇಳಿ ಸರ್? ನಾವು ಮಂಡ್ಯ ತಾಲೂಕು ದೊಡ್ಡ ಹೋಬಳಿ ಹುಲಿಕೆರೆಕೊಪ್ಪು ಗ್ರಾಮದಿಂದ. ಮಂಡ್ಯ ತಾಲೂಕು ಯಾವ ಊರು? ದೊಡ್ಡ ಹೋಬಳಿ ಹುಲಿಕೆರೆಕೊಪ್ಪು ಗ್ರಾಮ ಸರ್. ಹುಲಿಕೆರೆಕೊಪ್ಪು, ಏನ್ ಹೆಸರು ನಿಮ್ದು? ಚಂದ್ರು ಸರ್. ಚಂದ್ರು, ಚಂದ್ರು ಅವ್ರ ಏನ್ ಮಾಡ್ತಾ ಇದ್ದೀರಿ? ಕೃಷಿ ಮಾಡ್ತೀವಿ ಸರ್. ಏನ್ ಕೃಷಿ ಮಾಡ್ತಾ ಇದ್ದೀರಿ? ನಮ್ಮಲ್ಲಿ ಕಬ್ಬು ಭತ್ತ. ಕಬ್ಬು ಭತ್ತ ರಾಗಿ ಎಲ್ಲ ಮಾಡ್ತಾ ಇದೀರಿ ಅಲ್ಲ? ಮಾಡ್ತೀವಿ ಸರ್. ಕಬ್ಬು ಎಷ್ಟು ಎಕರೆ ಇದೆ? ಕಬ್ಬು ಭತ್ತ ರಾಗಿ ಇದೆ, ಎಷ್ಟೆಷ್ಟು ಎಕರೆ ಎಲ್ಲ ಹಾಕೊಂಡಿದ್ದೀರಿ? ಕಬ್ಬು ಭತ್ತ 2 ಎಕರೆ ಐತೆ ಸರ್. ಕಬ್ಬು 1.5 ಎಕರೆ ಐತೆ. ಕಬ್ಬು 6 ಎಕರೆ ಇದೆ. ರೇಷ್ಮೆ ಬೇಯಿಸ್ತಿದ್ವಿ, ಇವಾಗ 1 ವರ್ಷದಿಂದ ಕಿತ್ತಾಕ್ಬಿಟ್ಟು. ರೇಡಿಯೋ ಎಲ್ಲ ಕೇಳ್ತಾ ಇರ್ತಾ ಅಲ್ಲಿ ಕೇಳುತ್ತಾ ರೇಡಿಯೋ? ಗೊತ್ತೈತೆ ಸರ್, ಚೆನ್ನಾಗಿದೆ. ಚೆನ್ನಾಗಿ ಬರ್ತಾ ಇದೆ. ನಿಮ್ ಹೆಸರೇನ್ ಹೇಳಿದ್ರಿ? ಚಂದ್ರು ಅಂತ ಸರ್. ಚಂದ್ರು ಅವರು, ಈಗ ಈ ಕೃಷಿಯನ್ನ ನಿರಂತರವಾಗಿ ಮಾಡ್ತೀರಾ ಅಥವಾ ಕಾಲಕಾಲಕ್ಕೆ ಮಾಡ್ತೀರಾ? ಕಬ್ಬು ನಿರಂತರವಾಗಿರುತ್ತಾ, ಭತ್ತ ನಿರಂತರವಾಗಿ ಮಾಡ್ತಾ ಇದೀರಾ? ನಿರಂತರ ಇರಲ್ಲ ಸರ್, ಇಷ್ಟೊತ್ತಿದೆ, ಇವಾಗ ಎಲ್ಲ ಮುರಿ ಆಯ್ತಾವೆ, ಮಳೆ ಹಿಡ್ಕೊಬಿಟ್ಟಿತ್ತು. ಈ 1.5 ಎಕರೆ ತ್ಯಾವ ಜಾಸ್ತಿ ಆಗ್ಬಿಟ್ಟು ಇನ್ನು ಕಟಾವು ಆಗಿಲ್ಲ, ಅದು ಇವಾಗ ಕಟಾವು ಮಾಡ್ಬೇಕು ಸರ್, ಮಳೆ ಹಿಡ್ಕೊಬಿಟ್ಟಿತ್ತಲ್ಲ. ಹೌದು, ಕಬ್ಬು ಬಹಳ ವಿಶೇಷವಾದಂತಹ ಒಂದು ಬೆಳೆ ಅಲ್ವಾ? ಹೌದು ಸರ್. ಬಹಳಷ್ಟು ಔಷಧೀಯ ಗುಣಗಳಿದೆ. ಏನೇನಕ್ಕೆ ಉಪಯೋಗಿಸಬಹುದು ಕಬ್ಬನ್ನ ಹೇಳ್ಬಹುದು ನಿಮಗೆ? ಹೇಳ್ತೀನಿ ಸರ್. ಕರೆಂಟ್ ಉತ್ಪಾದನೆ ಮಾಡಬಹುದು, ಎಥೆನಾಲ್, ಗ್ಯಾಸ್, ಆಮೇಲೆ ಬಗಾಸು, ರಟ್ಟು, ಪೇಪರ್, ಆಮೇಲೆ ಮೆಲಾಸಿಯಂ ಅಂತ ಎಲ್ಲ ಬರ್ತದೆ, ಆಮೇಲೆ ಬೆಲ್ಲ, ಸಕ್ಕರೆ. ಬೆಲ್ಲ ಸಕ್ಕರೆ, ಆಮೇಲೆ ತಿಂಡಿ ಪದಾರ್ಥಕ್ಕೆಲ್ಲ ಉಪಯೋಗಿಸ್ತಾರೆ. ಹೌದು, ಕಬ್ಬಿನ ಹಾಲನ್ನ ಕುಡಿದ್ರು ಬಹಳ ವಿಶೇಷವಾದಂತ ಔಷಧಿ ಗುಣ ಉಂಟು ಅಂತ ವಿಚಾರ ಇದೆ ಅಲ್ಲ? ಕಚ್ಚಿ ತಿನ್ಬೇಕು ಸರ್. ಹೌದು, ಕಚ್ಚಿ ತಿನ್ಬೇಕಲ್ವಾ? ಹಲವಷ್ಟು ಕಾಯಿಲೆಗಳಿಗೂ ಅನುಕೂಲ ಆಗುತ್ತೆ ಅದರಿಂದ ಅಲ್ವಾ? ಗುಣ ಆಗುತ್ತೆ ಕಾಯಿಲೆಗಳು. ಆಗದಾಗ ಎಲ್ಲ ನೋವೆಲ್ಲ ಹೋಯ್ತಾರೆ. ಸರಿ, ಭತ್ತ ಎಷ್ಟ್ರಲ್ಲಿ ಹಾಕೊಂಡಿದ್ದೀರಿ? ಭತ್ತ 2 ಎಕರೆ ಐತೆ ಸರ್. ನಿರಂತರ ಬೆಳಿತೀರಾ ಅಥವಾ 6 ತಿಂಗಳು ಮರಿ ಬೆಳೆಯ? 2 ಫಸಲು ವಾರದ ನೀರ್ ಮಾಡ್ದಾಗ ಏಟಾಯ್ತವ ಸರ್. 10 ದಿವಸ ಹರಿಸ್ತಾರ, 10 ದಿವಸ ನಿಲ್ತಾರಲ್ಲ, ಅವಾಗ 15 ದಿವಸ ಹರಿಸಿದಾಗ 15 ದಿವಸ ನಿಲ್ಸ್ಬಿಟ್ಟಾಗ ಒಣಗೈತವ. ಅಂದ್ರೆ ನೀರು ಕಾವಲೆ ನೀರ್ ಬರುತ್ತ ನಿಮಗೆ? ನಮ್ಮೂರ್ ತಾವು ಬುಗ ಹೊಂಟೋಗೈತೆ ಸರ್, ಸುರಂಗ ಮಾರ್ಗ ಹೊಂಟೋಗೈತೆ 3 ಕಿಲೋಮೀಟರ್. ಓಹೋಹೋ, ನಿಮಗೇನ್ ಪ್ರಯೋಜನ ಇಲ್ವಾ? ಪಂಪ್ ಸೆಟ್ ಮಾಡ್ಕೊಂಡಿದೀವಿ ಸರ್ ಕಾವಲಿಯಿಂದ. ಊರ್ನವರು ಎಲ್ಲ ಸೇರ್ಕೊಂಡು ಗದ್ದೆ ದೂರ ಸರ್, 5-6 ಕಿಲೋಮೀಟರ್ ಆಯ್ತದೆ. ಸರಿ ಸರಿ, ಇದೋಗಿತ್ತಲ್ಲ ಸರ್ ಹತ್ತಾಗಲ್ಲ ಕಲ್ಲು ಮುಂಡಿ ಕಡೆ. ನಮ್ದು ಮಂಡ್ಯ ಪಾಂಡವಪುರ ಬಾರ್ಡರ್. ಮಂಡ್ಯ ಪಾಂಡವಪುರ ಬಾರ್ಡರ್. ಯಾವ ಮಂಡ್ಯ ಜಿಲ್ಲೆನೆ ಬರುತ್ತೆ ನಿಮ್ದು? ಹೌದು ಸರ್, ಹೌದು, ಮೇಲ್ಕೋಟೆ ಸೇತ. ಹಾ, ಮೇಲ್ಕೋಟೆಗೆ ಸೇರುತ್ತೆ, ಬಹಳ ಪ್ರಸಿದ್ಧವಾದಂತ ಪುಣ್ಯಕ್ಷೇತ್ರ ಅಲ್ಲ. ಹೌದು ಸರ್. ಈಗ ರಾಗಿ ಮತ್ತೆ ರೇಷ್ಮೆ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಮಾಡ್ತಾ ಇದೀರಿ? ರಾಗಿ ನಾಟಿ ಮಾಡಿ ಬೆಳಿತೀವಿ ಸರ್. ಇವಾಗ ಪೈರು ಹಾಕ್ತಿವಿ. ತುಂಬಾ ಪ್ರದೇಶದಲ್ಲಿ ಇದೆಯಾ ಅದು? ಕಬ್ಬು ಕಿತ್ತಾಕಿರ್ತೀವಲ್ಲ ಸರ್, ಅವಾಗ ನಾಟಿ ಮಾಡ್ಕೊಂಡು ರಾಗಿ ಬೆಳಿತೀವಿ ಸರ್. ಈ ಕಬ್ಬು ಕಿತ್ತಾಕಿದ್ದನ್ನೆಲ್ಲ ಮತ್ತೆ ಸಿಪ್ಪೆಗಳೆಲ್ಲ ಇರುತ್ತಲ್ಲ ಅಥವಾ ಆತರ ಬಹಳ ಗೊಬ್ಬರ ಆಗುತ್ತೆ ವಿಶೇಷವಾಗಿ ಅಲ್ವಾ? ಹೌದು ಸರ್. ಈ ರಾಗಿನ 2-4 ಎಕರೆ ಪ್ರದೇಶದಲ್ಲಿ ಹಾಕ್ತೀರಾ? ಇಲ್ಲ ಸರ್, ಹೆಚ್ಚಾಗಿ ಹಾಕಿದ್ರೆ ಆಳು ಕಾಟ ಆಳು ಬೇಕು ಸರ್. ಸಿಗೋದಿಲ್ವಾ ಆಳುಗಳು? ಸಿಗೋದಿಲ್ವಾ ಆಳುಗಳು? ಮಳೆ ಹಿಡ್ಕೊಬಿಟ್ಟ ಕಷ್ಟ ಆಯ್ತದೆ ಸರ್. ಇವಾಗ ಹಿಂಗೆ ಮಳೆ ಹಿಡ್ಕೊಂಡಾಗ ಹೋಯ್ತು, ಎಷ್ಟೋ ಜನ ಉಂಟಾಗೋ ಸರ್ ಹೊಲಗಳು ಹಾಕೊಂಡಿರೋದು. ಸರಿ, ರೇಷ್ಮೆ ಅಂತ ಹೇಳಿದ್ರಿ, ರೇಷ್ಮೆ ಬೇಸಾಯ ಮಾಡ್ತಿದ್ದೀರಾ? ಹಾ ಮಾಡ್ತಿದ್ದೆ ಸರ್. ಇವಾಗ ಒಂದ್ ವರ್ಷದಿಂದ 1 ಎಕರೆ ಹಾಕಿದ್ದು. ಯಾವನ ಹಿಪ್ಪನೇರಳೆನ? ಹಾ, ಕೋಲಾರ ಗೋಲ್ಡ್ ಬೆಳಿತಿದ್ದು. ಅವಾಗ ರೈಟ್ ಇರ್ನಿಲ್ಲ ಸರ್, ಕೊರೋನಾ ಟೈಮಲ್ಲಿ 3 ರೂಪಾಯಿ ಹೋಯ್ತಿರ್ನಿಲ್ಲ. ಸರಿ, ಈಗ ನಿಮ್ಗೆ ಎಷ್ಟು ವರ್ಷ ಚಂದ್ರು ಅವ್ರೆ? ಸರ್ ನಂಗೆ 38 ಆಗೈತೆ ಸರ್. ಸರಿ, ನಾವು ಫ್ಯಾಕ್ಟ್ರಿಗೆಲ್ಲ ಹೊಡಿತಿದ್ದ ಸರ್. ಮಂಡಿ ಪಾಂಡವಪುರ ಕಡೆ ಹಸಿ ಜಮೀನ್ ಐತೆ ಸರ್. ಪಾಂಡವಪುರ ಫ್ಯಾಕ್ಟ್ರಿ, ಮಂಡ್ಯ ಫ್ಯಾಕ್ಟ್ರಿ ನಿಂತೋಗೈತೆ. ಸರಿ, ನಿಮ್ಮ ಒಂದು ದೂರವಾಣಿ ಸಂಖ್ಯೆ ಹೇಳ್ತೀರಾ? ಹೇಳ್ತೀನಿ ಸರ್, ಹೇಳಿ. 8-0 8-8-2-8-8-9-0-8-0-8. ನಿಮ್ಮ ಕಬ್ಬಿನ ಬೇಸಾಯದ ಬಗ್ಗೆ ಅಭಿಪ್ರಾಯ ಕೇಳುವಾಗ ನಿಮ್ಮ ಹತ್ರ ನಾವು ಕರೆ ಮಾಡಿ ವಿಚಾರ ಮಾಡ್ತೀವಿ. ಕಬ್ಬಿನ ಬಗ್ಗೆ ವಿಶೇಷವಾದಂತಹ ಶ್ರಮ ವಹಿಸ್ತೀರಿ. ಚೆನ್ನಾಗಿದೆಯಾ ಲಾಭ ಎಲ್ಲ? ಚೆನ್ನಾಗಿ ಬಂತ ಇದ್ದು ತನಕ ಕಬ್ಬು ಬೆಳೆದು? ಸರ್ ಟೈಮಿಂಗ್ ಸರಿಯಾಗಿ ಕಟಾವ್ ಮಾಡಿದ್ರೆ ಮಾತ್ರ ಲಾಭ ಸರ್. ಈಗ ಎಷ್ಟಿದೆ ಸಂಬಳ ಎಲ್ಲ? ಚೆನ್ನಾಗಿದೆಯಾ ಇವರಿಗೆ ಕೆಲಸದವ್ರಿಗೆ? ಕೆಲಸದವ್ರು ಸುಲಭದಲ್ಲಿ ಸಿಗ್ತಾರ ಹೇಗೆ? ಆಗಲೇ ಮನೆಯವರು ತಗೋತಾರೆ ಸರ್, ಇಲ್ಲ ಅಂದ್ರೆ ಫ್ಯಾಕ್ಟ್ರಿಗಳು ಹೊಡಿತೀವಿ. ನೀವೇ ಅರಿಯೋದಿಲ್ಲ ಈ ಬೆಲ್ಲಗಿಲ್ಲ ಇತ್ಯಾದಿ ಮಾಡಲ್ಲ ನೀವು? ಆಗಲೆ ಮನೆಯವರು ಅವರೇ ಸರ್, ಊರಲ್ಲಿ ಯಾರ್ಯಾರು ಹುಟ್ಟನ್ನ ಹೆಚ್ಚು ತಗೋತಾರೆ ಅವರೇ ಕಡೆ ಬೆಲ್ಲ ಮಾಡಕ್ಕೆ. ಬೆಲ್ಲ ಮಾಡ್ಲಿಕ್ಕೆ ಅಲ್ವಾ? ಈಗ ನಿಮಗೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಪ್ರಶ್ನೆ ಬಹಳ ಸುಲಭದ್ದು. ಈಗ ಪ್ರಾಣಿಗಳ ಬಗ್ಗೆ ಎಲ್ಲ ಸ್ವಲ್ಪ ನೋಡಿದಿರಲ್ಲ, ತಿಳ್ಕೊಂಡಿದ್ದೀರಲ್ಲ ಪ್ರಾಣಿಗಳ ಬಗ್ಗೆ. ಈಗ ಅತಿ ಎತ್ತರದ ಪ್ರಾಣಿ ಯಾವ್ದು ಹೇಳಬೇಕು? ಪ್ರಾಣಿಗಳಲ್ಲಿ ಅತಿ ಎತ್ತರವಾದ ಪ್ರಾಣಿ ಯಾವುದು ಅಂತ? ಒಂಟೆ ಸರ್. ಒಂಟೆ ಅಲ್ಲ, ಎತ್ತರವಾಗಿರುತ್ತೆ ಇನ್ನೂ. ಅದು ಅದು ಎತ್ತರನೇ, ಒಂಟೆನೂ ಎತ್ತರನೇ, ಒಂಟೆಗಿಂತನೂ ಎತ್ತರ ಇರುತ್ತೆ. ನೀವು ಮೃಗಾಲಯಕ್ಕೆಲ್ಲ ಹೋದ್ರೆ ನೋಡಿರ್ಬೋದು ಮೈಸೂರಲ್ಲಿ. ಒಂದು ಹೇಳಿ ಅವಕಾಶ ನೋಡೋಣ. ಆನೆ ಅಲ್ಲ, ಈ ರಾಜಸ್ಥಾನದಲ್ಲಿ ಇರ್ತದಲ್ಲ ಸರ್, ಇದು ಅದೇ ಉತ್ತರ. ಸುಲಭ ಉಂಟು ಉತ್ತರ, ಬಹಳ ಸುಲಭ ಉಂಟು. ಒಂಟೆ ಅಂತದ್ದೇ ಪ್ರಾಣಿ, ಇನ್ನು ಸ್ವಲ್ಪ ಹತ್ರ ಇದ್ದೀರಿ, ಹೇಳಿ ನೋಡೋಣ. ಗೊತ್ತಾಯ್ತಲ್ಲ ಸರ್, ಜಿರಾಫೆ ಅಂತ ಹೇಳ್ತೀವಿ. ಜಿರಾಫೆ ನೋಡಿಲ್ವಾ? ಉದ್ದ ಕತ್ತು, ತುಂಬಾ ಉದ್ದ ಕತ್ತು ಇರುತ್ತೆ. ಬಹುಶಃ ಸಾಧಾರಣದ ಮರೆಯಾದ ಎಲೆಗಳೆಲ್ಲ ಅದು ಹಾಗೆ ತಿನ್ಬಿಡುತ್ತೆ. ಮೈಸೂರು ಝೂಲ್ ಇದೆ, ನೋಡಿದ್ರೆ ಗೊತ್ತಾಗ್ತದೆ. ರೇಡಿಯೋ ಕೇಳ್ತಾ ಇರ್ತೀರ ಅವಾಗವಾಗ? ಆಯ್ತು ಚಂದ್ರ ಅವರೇ, ಕೇಳ್ತಾ ಇರಿ, ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ರೈತರು ವಿಚಾರವಾಗಿ ವಿಚಾರ. ತಾಂತ್ರಿಕ ವರ್ಗದವ್ರಿಗೆ ಅಲ್ಲ. ಆಯ್ತು, ಒಳ್ಳೆ ಒಳ್ಳೇದಾಗ್ಲಿ ಚಂದ್ರು ಅವರೇ, ಕರೆಗಾಗಿ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ. ಇದುವರೆಗೂ ಚಂದ್ರು ಅವರು ತಮ್ಮ ಅಭಿಪ್ರಾಯವನ್ನ ಕಬ್ಬು, ಭತ್ತ, ರಾಗಿ, ರೇಷ್ಮೆ ಹೀಗೆ ವಿವಿಧ ಬೆಳೆಗಳನ್ನು ಬೆಳೆಕೊಂಡು ಬಹುಶಃ ಮಂಡ್ಯದಲ್ಲಿ ಬಹಳ ಚೆನ್ನಾಗಿ ನೀರಾವರಿ ವ್ಯವಸ್ಥೆ ಇದೆ, ಹಾಗಾಗಿ ಅವರು ವಿಶೇಷ ರೀತಿಯಲ್ಲಿ ಪ್ರಯತ್ನ ಮಾಡಿ ಕಬ್ಬು ಬೆಳೀತಾ ಇದ್ದಾರೆ. ಈಗ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ, ಎಲ್ಲಿಂದ? ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸಲೆ ಗ್ರಾಮದಿಂದ ಎಸ್ ಮಹಾದೇವ ಶೆಟ್ಟರು. ಕಾರ್ಯಕ್ರಮ ಸ್ವಾಗತ ಗುರುಗಳ. ಸೋಸಲೆ ಗ್ರಾಮನ? ಹೌದು ಗುರುಗಳ. ಏನ್ ಹೆಸರು ಸರ್ ನಿಮ್ದು? ಎಸ್ ಮಹಾದೇವ ಶೆಟ್ಟಿ. ಎಸ್ ಮಹಾದೇವ ಶೆಟ್ಟಿ, ನಿಮ್ಮ ಕೃಷಿ ಅಭಿಪ್ರಾಯ ಹೇಳಿ, ಏನೇನೆಲ್ಲ ಮಾಡ್ತಾ ಇದ್ದೀರಿ ನಿಮ್ಮ ಸೋಸಲೆ ಗ್ರಾಮದಲ್ಲಿ? ನಾವೆಲ್ಲ ಭತ್ತ 9 ಎಕರೆಗೂ ಭತ್ತ ಹಾಕಿದೀರಿ. 9 ಎಕರೆಗೆ ಭತ್ತ ಹಾಕಿದೀರಿ? ಹೌದು ಗುರುಗಳ. ಹಾಗಾದ್ರೆ ಇಡೀ ಊರಿಗೆಲ್ಲ ನಿಮ್ದೇ ಭತ್ತ ಆಗ್ಬೋದು ಏನು ಅಲ್ವಾ? ಏನೋ ಭಗವಂತ ಇತ್ತೆ, ನಮ್ ತಾತ ಮಾಡಿರೋದು ಗುರುಗಳ. ನಾನೇನಿಲ್ಲ, ನಮ್ ತಾತ ನಾಷ್ಟೇ ಮಡಿಕೊಂಡಿದ್ದೀನಿ. ಅಲ್ಲ, ತುಂಬಾ ನಿಮ್ಮೂರಲ್ಲಿ ತುಂಬಾ ಭತ್ತದ ಗದ್ದೆಗಳಿದೆಯಾ ಈ ರೀತಿ 9 ಎಕರೆ 10 ಎಕರೆ 15 ಎಕರೆ ಈ ರೀತಿ ಎಲ್ಲ? ಒಬ್ಬರಿಗೆ 4 ಎಕರೆ, ಒಬ್ಬರಿಗೆ 5 ಎಕರೆ, 7 ಎಕರೆ, 3 ಎಕರೆ, ಒಂದು ಅರ್ಧ ಕುಂಟಲ್, 1 ಕುಂಟಲ್, 1/2 ಎಕರೆ, ಹಿಂಗೆಲ್ಲ ಇದೆ ಸರ್. ಸರಿ, ನಿಮ್ಮ ಈಗ ನೀವು ಮಹಾದೇವ ಶೆಟ್ಟಿ ಅವರು, ನೀವು ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ? ನಾನು, ನಮ್ಮ ಹೆಂಗಸು, ನಮ್ಮ ಸೊಸೆ, ಮಗ, ಮೊಮ್ಮಗ. ಸೊಸೆ, ಮೊಮ್ಮಗ, ಮೊಮ್ಮಗ. ಎಲ್ಲ ಬರೀ ಭತ್ತನೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕೃಷಿ ಏನಾರಿದ್ಯಾ ಸರ್? ನಮ್ದು ಎಲ್ಲ ನೀರಾವರಿ, ರಾಮಸ್ವಾಮಿ ನಾಲೆ. ಯಾವ ಹೊಳೆದು? ಬಯಲ್ಸಿ, ರಾಮಸ್ವಾಮಿ ನಾಲೆ. ರಾಮಸ್ವಾಮಿ ನಾಲೆ. ನಮ್ದೆಲ್ಲ ಬಯಲ್ಸಿನೇ ಸರ್. ಎಲ್ಲ ಒಂದೇ ಮಟ್ಟಕ್ಕದೆ ನಮ್ ಜಮೀನ್ಗಳು. ನಮ್ದು ಒಂದೊಂದು ಎಕರೆ, ಒಂದೊಂದು ಪಾತ್ರನೂ ಮಟ್ಟ ಇರುತ್ತೆ ನಮ್ಮಲ್ಲೆಲ್ಲ. ಬರೀ ಎಲ್ಲ ಒಂದು ಮಟ್ಟವಾದ ಜಮೀನು, ಬಯಲ್ಸೀಮೆ. ಎಷ್ಟು ಎಲ್ಲಿ ನೋಡಿದ್ರು ಭತ್ತನೇ ಕಣ್ಣು ಕಾಣ. ಭತ್ತ ಅಂದ್ರೆ ಮಾರಾಟಕ್ಕೂ ಮಾಡ್ತೀರಾ? ಮಾರಾಟಕ್ಕೂ ಮಾಡ್ತೀವಿ, ನಾವು ಊಟಕ್ಕೂ ಕಣ್ ಭತ್ತ ಹಾಕಿರ್ತೀವಿ. 5-6 ಪರನ ನಾವು ಮಾರಾಟಕ್ಕೆ ಇಟ್ಟಿವಿ. ಯಾಕಂದ್ರೆ ಇಲ್ಲಿ ಪುರಿ ಬಟ್ಟಿಗಳು ಜಾಸ್ತಿ, ಪುರಿ ವ್ಯಾಪಾರ ಮಾಡೋರು ಡಿಮ್ಯಾಂಡ್ ಇರ್ತಾರೆ. ಅವರು ನಮ್ಗೇನು ಸೇಲ್ಸ್ ಏನು ತೊಂದ್ರೆ ಇಲ್ಲ. ಹೇಗಿದೆ ಈಗ ಭತ್ತದ ಕ್ರಯ? ಎಷ್ಟು ಕ್ವಿಂಟಾಲ್ ಆಗ್ತದೆ ಅಥವಾ ಎಷ್ಟು ನಿಮಗೆ ಲಾಭ ಉಳಿತದೆ ಈ ಭತ್ತ ಮಾರಾಟ ಮಾಡಿ? ಸರ್, ನನಗೇನು ಇದುವರೆಗೆ ನನಗೇನು ಲಾಸ್ ಏನ್ ಆಗಿಲ್ಲ ಸರ್. ಏನಿದೆ ಕ್ವಿಂಟಾಲ್ಗೆ ಈಗ? ಈಗ ನೋಡಿ ಸರ್, 1960 ಇದೆ ಸಣ್ಣ ಭತ್ತ. ದಪ್ಪ ಭತ್ತ 1940 ರೂಪಾಯಿ ಇದೆ. ನಂದು ಅವರೇಜ್, ನಂದು 35-35 kg ಇಷ್ಟು ನಮ್ದು ಇಳುವರಿ ಬರ್ತದೆ ಸರ್. ಅಂದ್ರೆ ನೀವು ಬರೀ ಭತ್ತನೆ ಮಾರ್ಬಿಡ್ತೀರಾ ಅಥವಾ ಅಕ್ಕಿ ಮಾಡಿ ಕೊಡ್ತೀರಾ? ಇಲ್ಲ ಸರ್, ನಮ್ಮಲ್ಲಿ ಪುರಿ ಬಟ್ಟೆಯವರು ಇರ್ತಾರ ಸರ್, ಭತ್ತನೆ ತಗೊಬಿಡ್ತಾರೆ. ನಾವು ಅಕ್ಕಿ ಮಾಡಕ, ಯಾಕಂದ್ರೆ ನಾವು ಒಬ್ಬಂಟಿಗರು, ಅದೆಲ್ಲ ಮಾಡಕ ಕಷ್ಟ ಇದೆ ಸರ್. ಯಾಕಂದ್ರೆ ಎಲ್ಲಾನು ವ್ಯವಸ್ಥೆ ಮಾಡ್ಕೋಬೇಕು, ವೆಹಿಕಲ್ ಇಟ್ಕೋಬೇಕು, ಎಲ್ಲ ಕಷ್ಟ ಸರ್. ಅದರಿಂದ ಒಂದ್ ಅಮೌಂಟ್ಲಿ ಭತ್ತ ಮಾರ್ಬಿಟ್ಟು ಒಂದ್ ಅಮೌಂಟ್ಲಿ ದುಡ್ಡು ಬರುತ್ತೆ. ಯಾವ ತಾಲೂಕು ಅಂತಂದ್ರೆ ನಿಮ್ದು? ಟಿ ನರಸೀಪುರ ತಾಲೂಕು ಸರ್, ಮೈಸೂರು ಜಿಲ್ಲೆ. ನಮ್ಮಲ್ಲಿ ಎಲ್ಲ ಬೈಲೆಲ್ಲ, ನಮ್ಮ ಮೂಗೂರು ಹೋಬಳಿ, ತಲಕಾಡು ಹೋಬಳಿ, ಬನ್ನೂರು ಹೋಬಳಿ, ಸೋಸ್ಲೆ ಹೋಬಳಿ, ಎಲ್ಲ ಬದಿ ಭತ್ತನೆ ಜಾಸ್ತಿ ಸರ್. ಕಾಡು ಪ್ರದೇಶ ತುಂಬಾ ಇರ್ಬೇಕಲ್ಲ, ಕಾಡು ಪ್ರಾಣಿಗಳು ಕಾಟ ಏನಾರಿದ್ಯಾ? ಇಲ್ಲ ಇಲ್ಲ ಸರ್, ನಮ್ದು ಏನು ಅಂತ, ನಮ್ದು ಒಂದ್ ಸ್ವಲ್ಪ ಒಣಕಲ್ಲ ಹೊತ್ತು, ನಮ್ದೊಂದು ಜಮೀನಿದೆ, ಅಲ್ಲೊಂದ್ ಸ್ವಲ್ಪ ಹಂದಿಗಳ ಕಾಟ. ಹಂದಿಗಳ ಕಾಟ? ಕಾವೇರಿ ಪಕ್ಕದಲ್ಲಿ ನಮ್ದೊಂದು 3.5 ಎಕರೆ ಇದೆ. ಅಲ್ಲಿ ಒಂದ್ ಸ್ವಲ್ಪ ಈ ಕಾಡಂದಿಗಳು ಕಾವೇರಿ ನದಿಯಿಂದ ಸ್ವಲ್ಪ ಅಲ್ಲೆಲ್ಲ ಮಾಡ್ಕೊಂಡು ಸ್ವಲ್ಪ ರಾತ್ರಿ ಹೊತ್ತು ಓಡಾಟ ನಮ್ ಜಮೀನಲ್ಲಿ ಕಾಡಂದಿಗಳ ಕಾಟ. ಇನ್ನೇನು ನಮ್ಗೆ ಆನೆ ಚಿಕ್ಕ ಏನು ಆದ್ರೆ ಅವಳಿಗೆ ಏನಿಲ್ಲ ಸರ್. ಈ ಭತ್ತದ ಬಗ್ಗೆ ಹೊಸದಾಗಿ ಏನಾರ ಆವಿಷ್ಕಾರ ಮಾಡಿದ್ದಾರೆ? ಯಾವ್ದಾದ್ರು ಹೊಸ ತಳಿ ಅಂತ ಹೇಳಿದ್ರಲ್ಲ, ಯಾವ್ದು ಈಗ ಯಾವ್ದು ಹೊಸ ತಳಿ ನೀವು ಬಿತ್ತನೆ ಮಾಡಿರೋದು? ನಾವು 5-6 ಸರ್. ಒಳ್ಳೆ ಇಳುವರಿ ಬರುತ್ತಾ? ನಮ್ದು ಮಾಮೂಲಿ 35-36 ಬೇಗ ಕಂಪಲ್ಸರಿ, 75 kg ಬರ್ತದೆ ಬರುತ್ತಲ್ಲ. ನಮ್ಮದು 5 rate 40 ಕ್ವಿಂಟಾಲ್ ಬೆಳೆದಿದ್ದೀನಿ, ಎಕರೆ ಒಂದ್ ಕ್ವಿಂಟಾಲ್ 5 rate. ಅದ್ರಲ್ಲಿ ನಾನು ತಾಲೂಕ ಸೆಕೆಂಡ್ ಪ್ರೈಸ್ ಪಡೆದೆ. ಒಬ್ರು ತಲಕಾಡ್ಗು ಫಸ್ಟ್ ಪ್ರೈಸ್ ಗೊತ್ತಾಯ್ತು, ನನಗೆ ಸೆಕೆಂಡ್ ಪ್ರೈಸ್ ಬರ್ತು. 5 rate ಅದು, 5 rate ಆಯ್ತು. ಬಿನಿ ಲಾಂಗ್ ಬತ್ತು 1000 ಭತ್ತ, ಸರಿ ಸರಿ ಸರಿ ಆಯ್ತು. ಈಗ ಕುಟುಂಬ ನಿರ್ವಹಣೆಗೆ ನಿಮ್ಗೆ ಭತ್ತದ ಗದ್ದೆನೇ ಆಧಾರನಾ ಅಥವಾ ಬೇರೆ ಇನ್ನೇನಾದ್ರೂ ವ್ಯಾಪಾರ ವ್ಯವಹಾರ ಮಾಡ್ತೀರಾ? ಇನ್ನೊಂದು 8 ಎಕರೆ ಕೃಷಿ ಜಮೀನು ಇದೆ ಸರ್, ಅದು ವಾರ ಕೊಟ್ಬಿಟ್ಟಿದೀನಿ. ಅಲ್ಲಿ ರಾಗಿ ಬೆಳೀತಾರೆ, ಉಳ್ಳಿ ಬೆಳೀತಾರೆ. ನಮ್ಮ ನಮ್ಮ ನಮ್ಮೂರಿಂದ 1-3 ಮೈಲಿ ದೂರದಲ್ಲಿ ನಮ್ಮ ಕಟ್ಟಮಾಡಿರೋದು. ಆಗ ಇದು ತೆಂಗು ತೆಂಗು ಅಡಿಕೆ ಈ ರೀತಿ ಎಲ್ಲ ಕಮ್ಮಿಯಾ ನಿಮ್ ಕಡೆ? ನಮ್ಮಲ್ಲಿ ತೆಂಗು ನಮ್ಮ ಹಿತ್ತಲಲ್ಲಿ ಒಂದ 4-5 ಮರ ಹಾಕಂದಿದ್ದೀವಿ. ಅದು ನಿಮ್ ಉಪಯೋಗಕ್ಕೆ ಆಯ್ತಲ್ಲ, ನಿಮ್ ಖರ್ಚಿಗೆ ಆಗ್ತದಲ್ಲ. ಆಯ್ತು ಸರ್, ನಮ್ಮ ಹಿತ್ತಲಲ್ಲಿ ಒಂದ್ 5 ಮರ ಬೆಳೆಸ್ಕೊಂಡಿದ್ದೀವಿ. ಮನೆ ಬಳಕೆಗೆ ಆಯ್ತು. ಸರಿ, ಅಲ್ಲಿ ಕುಸ್ಕಿ ಜಮೀನು ಅದು ಮಳೆ ಆಗ್ತಿರ್ತ ಸರ್, ಅದು ದೂರ ಬರ ಹೋಗಕ್ಕಾಗಲ್ಲ. ಅವರು ಏನೋ ಅವರು ಒಂದು ಹತ್ತಿರ ಬೆಳೀತಾರೆ ಉತ್ತಮವಾಗಿ, ನಮಗೂ ಅರ್ಧ ಕೊಡ್ತಾರೆ, ಅವ್ರಿಗೂ ಅರ್ಧ ಏನೋ ಬದುಕು ಮಾಡ್ಕೋಬೇಕು. ಒಬ್ಬಂಟಿಗೂ ನಾವೆಲ್ಲ ಮೇಂಟೈನ್ ಮಾಡಕ್ಕಾಗಲ್ಲ ದೂರ ಬರ. ಅದರಿಂದ ಇಷ್ಟು ಹೊತ್ತಿಗಂತ ನಮ್ಮ ತಾತ ಮಾಡಿದ್ದನ್ನ ಉಳಿಸ್ಕೊಂಡು ಒಳ್ಳೆ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಸರ್. ಒಂದ್ ಪೈಸ ಸಾಲ ಇಲ್ಲದೆ ನಿಮ್ದೇಗ್ ಹೋಯ್ತಾ ಇದ್ದೀನಿ ಗುರುಗಳ. ನಿಮ್ ಊರು ನಿಮ್ಮ ಟೀನರ್ಶಿಪ್ ಯಾವ್ದಕ್ಕೆ ವಿಶೇಷ ಪಡೆದಿದೆ? ನಮ್ದು ಕುಂಭಮೇಳ ಆಗುತ್ತೆ. ಎಷ್ಟು ವರ್ಷಕ್ಕೊಂದ್ಸತಿ ಆಗುತ್ತೆ? ಅದು 3 ವರ್ಷಕ್ಕೊಂದ್ಸತಿ ಆಯ್ತದಲ್ಲ ಗುರುಗಳ. ತಿರುಮಕೂಡಲು ನರಸೀಪುರ ಕಾವೇರಿ ಕಪಿಲ ಸಂಗಮ. ತಿರುಮಕೂಡಲು ನರಸೀಪುರ ಕುಂಭಮೇಳಕ್ಕೆ ಪ್ರಸಿದ್ಧಿ. ತಲಕಾಡು ಹತ್ರ ಅಲ್ವೇ? ತಲಕಾಡು 23 ಕಿಲೋಮೀಟರ್ ಇದೆ. ಪಂಚಲಿಂಗ ದರ್ಶನ, ಪಂಚಲಿಂಗ ದರ್ಶನ ಸೋಮನಾಥಪುರ ನಮ್ಮವ್ರಿಗೆ 4 ಮೈಲಿ. ಈ ಮುಡುಕ್ತಾರೆ ಮಲ್ಲಿಕಾರ್ಜುನ ಬೆಟ್ಟ ನಮ್ಮ 5 ಮೈಲಿ. ಸರಿ ಸರಿ. ಇಲ್ಲಿ ಉಕ್ಕಲ್ಗೆ ಮಲ್ಲಪ್ಪನ ಬೆಟ್ಟ ಅಂತೇಳಿ 4-5 ಮೈಲಿ. ಈ ಕಡೆ ಮೈಸೂರಿಗೆ 32 ಕಿಲೋಮೀಟರ್ ನಮ್ಮವ್ರಿಗೂ ಅಲ್ವೇ. ಮಧ್ಯದ ಎತ್ತಾಗ ಹೋದ್ರು ಅಷ್ಟೇ, ತಾಲೂಕ್ ವೈಸ್ಗೆ ಎತ್ತಾಗ ಹೋದ್ರು 30 ಮೈಲಿ ದೂರ. ಕೊಳ್ಳೇಗಾಲಕ್ಕೆ ಹೋಗಿ, ಚಾಮರಾಜನಗರಕ್ಕೆ ಹೋಗಿ, ಮೈಸೂರಿಗೆ ಹೋಗಿ, ಮಳವಳ್ಳಿಗೆ ಹೋಗಿ, ಮಂಡ್ಯಕ್ಕೆ ಹೋಗಿ, ಎಲ್ಲ 30 ಮೈಲಿ ಡಿಸ್ಟೆನ್ಸ್ ಇದೀವಿ. ನಿಮ್ದೊಂದು ದೂರವಾಣಿ ಸಂಖ್ಯೆ ಹೇಳಿ. 86 96 20 29 81 49 ಗುರುಗಳ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. 90 20 29 81 49 ಗುರುಗಳ. ಸರಿ ಆಯ್ತು. ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಹೇಳಿ ಗುರುಗಳ. ಈ ನಿಮೋನಿಯಾ ಎಂಬುದು ದೇಹದ ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಅಂತ ಹೇಳಬೇಕು. ನಿಮೋನಿಯಾ ಅಂತ ಇತ್ತೀಚೆಗೆಲ್ಲ ಬಹಳ ಜನಕ್ಕೆ ಈ ಕಾಯಿಲೆ ಬಾಧಿಸ್ತು, ಅದು ಎಲ್ಲಿಗೆ ಸಂಬಂಧಪಟ್ಟಂತ, ದೇಹದ ಯಾವ ಭಾಗಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಹೇಳಬೇಕು. ಹೇಳಕ್ ಬರ್ತಾ ಇಲ್ಲ. ತುದಿ ಬರ್ತಾ ಬರ್ತಾ ಇಲ್ಲ, ಜ್ಞಾಪಕ ಇಲ್ಲ. ಜ್ಞಾಪಿಸ್ತಾ ಇದ್ದೀನಿ, ಕಾರ್ಯಕ್ರಮ ಕೇಳಿದೀನಿ ಅದ್ರ ಬಗ್ಗೆ. ಹೆಸರು ಬರ್ತಾ ಇಲ್ಲ. ತುಂಬಾ ಜನ ಜೀವ ಕಳ್ಕೊಂಡ್ರಿ ಇದೇ ಒಂದು ತೊಂದರೆಯಿಂದಾಗಿ. ನಮಗೆ ಉಸಿರಾಟಕ್ಕೆ ಬೇಕಾದಂತ ಬಹಳ ಮುಖ್ಯವಾದ ಅಂಗ ಯಾವುದು? ಎಂತ ಉಸಿರಾಟಕ್ಕೆ ಬೇಕಾದಂತ ಮುಖ್ಯವಾದ ಅಂಗ ಯಾವುದು ಹೇಳಿ, ಅದೇ ಉತ್ತರ ಅದಕ್ಕೆ. ಒಳ್ಳೆ ಗುರುಗಳಾದ್ರೆ ನೋಡೋಣ, ಬೇರೆ ಯಾರು ಉತ್ತರ ಹೇಳ್ತಾರೆ ನೋಡುವ. ರೇಡಿಯೋ ಕೇಳ್ತಾರೆ, ರೇಡಿಯೋ ಕೇಳ್ತಾ ಇರ್ತೀರಾ? ಬರ್ತಾ ಇರ್ತಾರೆ ಗುರುಗಳ. ನೋಡೋಣ, ಮುಂದಿನ ಬೆಳಿಗ್ಗೆ ಮಾತ್ರ ಸೂಪರ್ ಬರ್ತಾ, ಈಗ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಇಲ್ಲಿದ್ರು ಬರ್ತಾ ಇದೆ. ನೋಡೋಣ ಮುಂದಿನ ಅವ್ರು ಏನ್ ಉತ್ತರ ಕೊಡ್ತಾರೆ ನೋಡುವ. ಆಯ್ತಾ, ಈ ಸ್ವಲ್ಪ ಜನ ಮಾತಾಡಕ್ಕಾಗಿ ನಂಗೆ ತುಂಬಿದ್ದೆ. ಆಯ್ತು ಆಯ್ತು ಆಯ್ತು, ಧನ್ಯವಾದಗಳು. ಟಿ ನರಸೀಪುರ ತಾಲೂಕು ಸೋಸ್ಲೆ ಗ್ರಾಮದ ಎಸ್ ಮಹಾದೇವ್ ಶೆಟ್ಟಿ ಅವರು ತಮ್ಮ ಅಭಿಪ್ರಾಯ ಹೇಳಿದ್ರು. ಹಾಗೆ ಕರೆ ಮಾಡಿ, ನಿಮ್ಮ ಕರೆಗಾಗಿ ನಾವು ಕಾಯ್ತಾ ಇರ್ತೇವೆ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ? ಹಲೋ, ಕರೆ ಕಡಿತ ಆಗಿದೆ. ಮಾತಾಡಿ, ಎಲ್ಲಿಂದ? ಹಲೋ, ಹಾ ಹೇಳಿ, ಎಲ್ಲಿಂದ? ಹಲೋ, ವಿರಾಪೇಟೆ ತಾಲೂಕಿನ ಚಂದ್ರಪ್ಪ ಅಂತ ಹೇಳಿ ಮಾತಾಡುದು. ಅವರೇಗುಂದ? ಅವರೇಗುಂದ. ಹೌದು ಸರ್. ನಮಸ್ತೆ. ನಮಸ್ತೆ, ಏನ್ ಹೆಸರು ಸರ್? ಚಂಗಪ್ಪ. ಚಂಗಪ್ಪ ಅಂತೇಳಿ. ಚಂಗಪ್ಪನವರೇ ನಮಸ್ಕಾರ, ನಿಮ್ಮ ಕೃಷಿ ಅಭಿಪ್ರಾಯ ಸ್ವಲ್ಪ ಹಂಚ್ಕೊಳ್ತೀರಾ ನಮ್ ಜೊತೆ? ಆಯ್ತು ಸರ್, ಹೇಳಿ. ನಾವು ಕೃಷಿಕರು ಸ್ವಾಮಿ. ಏನ್ ಮಾಡ್ತಾ ಇದೀರಿ? ಎಷ್ಟು ಎಕರೆಲ್ಲಿ ಏನೇನಿದೆ ಹೇಳಿ. ನಮ್ಮಲ್ಲಿ ಒಂದು 3 ಎಕರೆ ಜಮೀನಿದೆ. ಮೂರೇಕರೆಯಲ್ಲಿ ನಾವು ಕಾಫಿ ಹಾಕಿದೀವಿ. ಕಾಫಿ ಕಾಫಿ ಸ್ವಲ್ಪ ಅರೇಬಿಕನ್ ಇದೆ, ರೋಬಸ್ಟ್ ಇದೆ, ಮತ್ತು ಮೆಣಸು, ಕಾಳು ಮೆಣಸು, ಕಾಳು ಮೆಣಸು, ಬಾಳೆ, ಮತ್ತು ದನಕರು ಎಲ್ಲ ಇದೆ. ಕಾಫಿ ಯಾವ ಕಾಫಿ ಹಾಕೊಂಡಿದ್ದೀರಿ, ರೋಬಸ್ಟನ ಅರೇಬಿಕನ ಯಾವ್ದಿದೆ? ರೋಬಸ್ಟ್ ಸ್ವಲ್ಪ ಹೆಚ್ಚಿದೆ, ಅರೇಬಿಕ ಸ್ವಲ್ಪ ಮಧ್ಯದಲ್ಲಿ ಹಾಕಿದ್ದೀವಿ ಸರ್. ಮತ್ತೆ ಬಾಳೆ ಎಲ್ಲ ನಮ್ಮ ಖರ್ಚಿಗಿರೋದು ಮಧ್ಯೆ ಮಧ್ಯೆ ಹಾಕೊಂಡಿದ್ವಿ. ಮಾರಾಟಕ್ಕೆ ಏನ್ ಸಿಗೋದಿಲ್ಲ ಅಲ್ವಾ? ಮಾರಾಟಕ್ಕೆ ಸ್ವಲ್ಪ ಸಿಗುತ್ತೆ. ವಿರಾಜಪೇಟೆ ಅಂತ ಎಷ್ಟು ದೂರ ಆಗ್ತದೆ ನಿಮ್ಮ ಅವರಗುಂದ? ವಿರಾಜಪೇಟೆಯಿಂದ ಒಂದು 20 ಕಿಲೋಮೀಟರ್. 20 ಕಿಲೋಮೀಟರ್ ಆಗುತ್ತೆ. ಯಾವ ದಾರಿ ಅದು? ದಾರಿ ಈ ಕರಡಿ ಸಿದ್ದಾಪುರ. ಸಿದ್ದಾಪುರ ಕರಡಿಗೋಡು ಆಗಿ ಬರಬೇಕು. ಅರಣ್ಯದ ಮಧ್ಯದಲ್ಲಿ ಇದೀವಿ ಸರ್. ಓ, ಕಾನೆಗಳ ಒಂದು ಬಹಳ ಭಯ ಇದೆ ಸ್ವಲ್ಪ ಅಲ್ವಾ? ಹೌದೌದೌದು. ಎಲ್ಲಾ ಪ್ರಾಣಿಗಳು ಇದೆ. ಎಲ್ಲಾ ಪ್ರಾಣಿಗಳು ಇದೆಯಾ? ಹೌದು. ಏನೇನಿದೆ ಎಲ್ಲಾ ಪ್ರಾಣಿಗಳು? ಎಲ್ಲ ಅಂದ್ರೆ ಮಂಗ ಇದೆ, ಪುಲುಂಗುಬೆಕ್ಕು ಇದೆ, ಅವೆಲ್ಲ ತುಂಬಾ ಕಾಫಿಯನ್ನೆಲ್ಲ ತಿಂದಾಗ್ತವೆ. ಮತ್ತೆ ಮುಳ್ಳುಹಂದಿ, ಕಾಡಂದಿ, ಮತ್ತೆ ಅಪರೂಪಕ್ಕೆ ಕರಡಿಗಳು ಕಾಣಿಸ್ತವೆ. ಮತ್ತೆ ಹುಲಿ ಕೂಡ ಇದೆ. ಆನೆ, ಕಾಟಿ, ಹಾಗೆ ಇನ್ನೂ ಹಲವಾರು ಪ್ರಾಣಿಗಳಿದ್ದಾವೆ. ನಿಮಗೆ ಈಗ ಜೀವನಕ್ಕೆ ಆಶ್ರಯ ಆಗ್ತಕ್ಕಂಥದ್ದು ಕಾಫಿ ಬೆಳೆನಾ ಅಥವಾ ಬೇರೆ ಏನಾದರೂ ಇದೆಯಾ ನಿಮಗೆ ಕೆಲಸ? ಇಲ್ಲ, ಕಾಫಿ ಕಾಫಿ ಮತ್ತು ಈಗೇನೇ ಮಿಶ್ರ ಬೆಳೆಗಳು. ಮತ್ತು ಈ ಕಾಫಿ ವ್ಯವಸಾಯ ಮತ್ತು ದನ ಕರುಗಳು ಸ್ವಲ್ಪ ಇದೆ. ಅದು ನಮ್ಮ ಜೀವನಕ್ಕೆ ಸಾಕಾಗುತ್ತೆ. ಸಾಕಾಗುತ್ತೆ ಅಲ್ವಾ? ಹೌದೌದು. ಕಾಫಿ ಈಗ ರೋಬಸ್ಟಕ್ಕೆ ರೇಟ್ ಕಮ್ಮಿ ಹೆಂಗಿದೆ? ರೋಬಸ್ಟಕ್ಕೆ ಸ್ವಲ್ಪ ರೇಟ್ ಇದೆ ಇವತ್ತು ಸರ್. ಇನ್ನು ಸೀಸನ್ ಬರೋ ಏನಾಗುತ್ತೋ ಗೊತ್ತಿಲ್ಲ. ಅಂದ್ರೆ ಸ್ವಲ್ಪ ಆರಾಮಲ್ಲಿ ಕುಯ್ಬೋದಲ್ವಾ? ಈ ಮಳೆಗಳೇ ಸ್ವಲ್ಪ ಸಿಕ್ಕಿದ್ರು ನಿಮಗೆ ಅಷ್ಟು ಆಪತ್ರೆ ಆಗ್ಲಿಲ್ಲ ಅಲ್ವಾ? ಮಳೆ ತೊಂದರೆ ಏನು ಆಗಿಲ್ಲ. ಈಗ ಮಳೆ ಬಂದು ನಿಂತು ಈಗ ಪಾಪ ಅರೇಬಿಕದವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಯ್ತು. ಅದು ಈ ಏರಿಯಾದಲ್ಲಿ ಅರೇಬಿಕೆಗೆ ಸ್ವಲ್ಪ ಕಷ್ಟ ಆಯ್ತು, ಅದು ಆದ್ರೂ ಪರವಾಗಿಲ್ಲ. ನಮ್ದು ಸ್ವಲ್ಪ ಹಿಂದೆ ಹಣ್ಣು ಆಯ್ತು. ಹಿಂದೆ ಹಣ್ಣು ಆದ್ರೆ ತೊಂದರೆ ಇಲ್ಲ. ಸ್ವಲ್ಪ ಅದೇನು ದೊಡ್ಡ ಇದಾಗಲಿಲ್ಲ. 3 ಎಕರೆಗೆ ಪೂರ್ತಿ ಕಾಫಿನೇ ಮಾಡಿದ್ದೀರಾ ನೀವು? ಹೌದು, ಕಾಫಿ ಮಾಡಿದ್ರು. ಕಾಳು ಮೆಣಸು ಆಗಿದೆ? ಕಾಳು ಮೆಣಸು ಸಾಧಾರಣ ಇದೆ, ಒಂದು ಕೆಲವು ಬಳ್ಳಿಗಳೆಲ್ಲ ಹೋಗ್ತವೆ. ಎಷ್ಟು ಎಷ್ಟು ಬರುತ್ತೆ ಕಾಳು ಮೆಣಸು? ಕಾಳು ಮೆಣಸು ಒಂದು 3 ಕ್ವಿಂಟಲ್ ಈಗೆಲ್ಲ ಬರುತ್ತೆ. ಬರುತ್ತೆ, ತುಂಬಾ ಹೋಗಿದೆ. ಅದರಿಂದ ಅಷ್ಟೇ, ಒಂದು ಎವರೇಜ್ ಸಿಕ್ಕೋದಿಲ್ಲ. ಒಂದ್ ವರ್ಷ ಸ್ವಲ್ಪ ಜಾಸ್ತಿ ಇದೆ, ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಈಗೊಂದು ಪ್ರಶ್ನೆ ಕೇಳಿದ್ದೆ ನಾನು ಚಂದ್ರ ಅವ್ರಿಗೊಂದು ಪ್ರಶ್ನೆ ಕೇಳಿದ್ದೆ. ನಿಮೋನಿಯಾ ಎಂಬುದು ಈ ದೇಹದ ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಅಂತ ಹೇಳಿ ಹೇಳ್ಬೋದಾ? ಗೊತ್ತಿದ್ದ ಮಟ್ಟಿಗೆ ಹೇಳ್ತೀನಿ. ನಿಮೋನಿಯಾ ನಮ್ಮ ಶ್ವಾಸಕೋಶಕ್ಕೆ ಸಂಭವಿಸಿದ ಕಾಯಿಲೆ. ಸರಿಯಾದ ಉತ್ತರ, ಸರಿಯಾದಂತಹ ಉತ್ತರ, ಉತ್ತರ ಸರಿ ಕೊಟ್ಟಿದ್ದೀರಿ. ನಿಮೋನಿಯಾ ನಮ್ಮ ಶ್ವಾಸಕೋಶ ಸಂಬಂಧಪಟ್ಟಂತ ಕಾಯಿಲೆ. ಅದರಿಂದಾಗಿ ನಮ್ಮಲ್ಲಿ ಈ ಸತಿ ತುಂಬಾ ಜನ ನಮ್ಮ ಪ್ರಾಣವನ್ನ ಕಳ್ಕೊಂಡ್ರಲ್ವಾ? ಪಾಪ, ಬಹಳ ಬೇಸರದ ವಿಚಾರ. ಈ ಒಂದು ಕೊರೋನಾದಿಂದಾಗಿ ಅದು ಬಾಧಿಸೋದೇ ಈ ಒಂದು ಉಸಿರಾಟದ ಸಮಸ್ಯೆ ಆಗ್ತದೆ. ತುಂಬಾ ಜನರು ಕೆಮ್ಮು ಇನ್ನೂ ಕಡಿಮೆ ಆಗೇ ಇಲ್ಲ. ಹೌದು ಚಂಗಪ್ಪ ಅವರೇ, ಉತ್ತರ ಸರಿ ಇತ್ತು. ನಿಮ್ದೊಂದು ದೂರವಾಣಿ ಸಂಖ್ಯೆ ಹೇಳ್ಬಹುದಾ? ಹೇಳಿ. 886 116 3078 8. ಆಯ್ತು ಚಂಗಪ್ಪನವರೇ, ಕರೆಗಾಗಿ ಧನ್ಯವಾದಗಳು. ಆ ಕಡೆ ಬಂದಾಗ ಏನಾದರೂ ವಿಚಾರಗಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುತ್ತಾರೆ. ರೇಡಿಯೋವನ್ನ ಕೇಳ್ತಾ ಇರಿ, ಕಾರ್ಯಕ್ರಮ ಆಲಿಸ್ತಾ ಇರಿ, ಕೃಷಿ ಬಗ್ಗೆ ಇನ್ನು ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳಿ. ನಮಸ್ಕಾರ. ನಿಮಗೂ ಧನ್ಯವಾದಗಳು. ನಮಸ್ತೆ. ಕೇಳುಗರೆ, ಅವರೆಗುಂದ ಗ್ರಾಮದ ಚಂಗಪ್ಪನವರು ತಮ್ಮ ಅಭಿಪ್ರಾಯನ ಹಂಚಿಕೊಂಡ್ರು. ಹಾಗಾಗಿ ಅವರು ಸಹ ಕೃಷಿಯನ್ನ, ಕಾಫಿಯನ್ನ ಹಾಗೂ ಕಾಳುಮೆಣಸು ಇತ್ಯಾದಿ ಮಾಡ್ತಾರೆ. ಈಗ ಮುಂದಿನ ಕರೆಯಲ್ಲಿ ಯಾರು? ಹಲೋ, ಹಾ ಮಾತಾಡಿ. ಕರೆ ಪೂರ್ಣ ಆಗ್ತಾ ಇಲ್ಲ. ಹಲೋ, ಬಹುಶಃ ಕರೆ ಕಡಿತ ಆಗಿದೆ. ಕೇಳುಗರೆ, ಇನ್ನು ಒಂದು 5 ನಿಮಿಷದ ಸಮಯಾವಕಾಶ ಇದೆ, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ? ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದು ಸರ್. ಸರಸ್ವತಿ ಪುತ್ತೂರಿನಿಂದ ಹೇಳಿ. ನನಗೆ 2 ಎಕರೆ ಜಾಗ ಉಂಟು ಸರ್. ಅದರಲ್ಲಿ ಅಡಿಕೆ, ಬಾಳೆ, ತೆಂಗು, ಕೊಕ್ಕ, ಸ್ವಲ್ಪ ಗೇರು ಬೀಜ ಉಂಟು ಗುಡ್ಡೆಯಲ್ಲಿ, ಅಷ್ಟುಂಟು ಸರ್. ಎಲ್ಲ ಕೃಷಿ ಉಂಟು ಅದರಲ್ಲೆಲ್ಲ, ಎಡೆ ಕೃಷಿ ಸಹ ಉಂಟು, ಪಪ್ಪಾಯಿ ಎಲ್ಲ ಎಲ್ಲ ಉಂಟು. ಬೇರೆ ಬೇರೆ ಕೃಷಿಯನ್ನು ಮಾಡಿದಿರಿ? ಹೌದು ಸರ್. ಈಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ಬಹುದಾ? ಹೇಳಿ ಸರ್. ಕಾಳು ಮೆಣಸಿಗೆ ಇರುವ ಇನ್ನೊಂದು ಹೆಸರೇನು ಹೇಳಬೇಕು? ಅದು ಇಂಗ್ಲಿಷ್, ಇಂಗ್ಲಿಷ್ನಲ್ಲಿ ಅಲ್ಲ, ಕನ್ನಡದಲ್ಲೇ ಹೇಳಿದ್ರೆ ಸಾಕು. ಕಾಳು ಮೆಣಸಿಗೆ ಇರುವ ಇನ್ನೊಂದು ಹೆಸರೇನು ಹೇಳಬೇಕು? ಕರಿಮೆಣಸು. ಕರಿಮೆಣಸು ಹೇಳ್ತೀವಿ, ಅದಕ್ಕೊಂದು ವಿಶೇಷವಾದಂತಹ ಒಂದು, ಅದಕ್ಕೆ ಹಣ ಜಾಸ್ತಿ ಇರೋದ್ರಿಂದ ಅದಕ್ಕೊಂದು ಚಿನ್ನದ ಹೆಸರು ಹೇಳಿದ್ದಾರೆ, ಅದನ್ನು ಹೇಳಿ ನೋಡುವ. ಕಪ್ಪು ಬಂಗಾರ. ಕಪ್ಪು ಬಂಗಾರ ಮತ್ತೊಂದು ಹೇಳಬಹುದು. ಬಂಗಾರಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಹೇಳಿ. ಚಿನ್ನ. ಅದು ಇನ್ನೊಂದು ಹೆಸರು. ಕಪ್ಪು, ಕಪ್ಪು ಹೊನ್ನು ಅಂತ ಹೇಳ್ತಾರೆ. ಹೊನ್ನು, ಹೊನ್ನು ಅಂತಂದ್ರೆ ಚಿನ್ನ. ಕಪ್ಪು ಹೊನ್ನು, ಕಪ್ಪು ಬಂಗಾರ. ಉತ್ತರ ಸರಿ ಉಂಟು. ಕರೆಗಾಗಿ ಧನ್ಯವಾದಗಳು ಸರಸ್ವತಿ ಮಪ್ಪನವರೇ. ಥ್ಯಾಂಕ್ ಯು, ಬಾಯ್. ಆಯ್ತು. ಕೇಳುಗರೆ, ಹೀಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಇನ್ನು ಕೇವಲ 4 ನಿಮಿಷದ ಸಮಯಾವಕಾಶ ಇದೆ. ಕರೆ ಮಾಡ್ತಾ ಇರಿ, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಮಾತಾಡಿ, ಎಲ್ಲಿಂದ? ಹಲೋ, ಸಿಕ್ಕಾಪುರದಲ್ಲ ಕಲೆ. ಹೇಳಿ. ಹಲೋ. ಸಿದ್ದಾಪುರದಿಂದ ಎಲ್ಲಿ, ಯಾರು? ಸಿದ್ದಾಪುರ ಸರ್, ಸಾಲಿಗ್ರಾಮ, ಕೆಆರ್ ನಗರ ತಾಲೂಕು, ಮೈಸೂರು ಜಿಲ್ಲೆ ಸಾಲಿಗ್ರಾಮ. ಕೆಆರ್ ನಗರ ತಾಲೂಕು ಸಾಲಿಗ್ರಾಮದವ್ರ? ಹೌದು ಸರ್. ಏನ್ ಹೆಸರು ಹೇಳಿ? ನಾನು ಕುಮಾರೇಗೌಡ ಅಂತ. ಸಾಲಿಗ್ರಾಮದ ಹತ್ರ ಯಾವ ಊರು? ಸಾಲಿಗ್ರಾಮ, ಸಾಲಿಗ್ರಾಮನೇ. ಸಾಲಿಗ್ರಾಮ ಟೌನೇನಾ? ಹೌದು. ಹೆಸರೇನ್ ನಿಮ್ದು? ಕುಮಾರೇಗೌಡ. ಕುಮಾರೇಗೌಡ, ಏನ್ ಮಾಡ್ತಾ ಇದ್ದೀರಿ ಕುಮಾರೇಗೌಡ್ರೆ? ಸರ್, ಮೊದಲು ನಾನು ರೈತರ ಮಗನೇ. ರೈತರ ಮಗ ಅಂತ ಹೇಳ್ಕೊಳಕ್ಕೆ ಅನ್ಯ ಕೊಡ್ತೀನಿ. ನಾನು ಬೇರೆ ಉದ್ಯೋಗ ಮಾಡ್ತಿದ್ದೆ. ಇವತ್ತು ನಾನು ಹ್ಯಾಂಡಿಕಾಪ್ ಆಗಿದ್ದೀನಿ, ಮನೇಲಿ ನಿಮ್ಮ ಕೃಷಿ ಕೇಳ್ತಾ ಇರ್ತೀನಿ, ಮಡಿಕೇರಿ ಆಕಾಶವಾಣಿಯ ಕೇಳ್ತಾ ಇರ್ತೀರಿ. ಸರಿ, ಮಾತಾಡ್ಬೇಕು ಅಂತ ಕರೆ ಮಾಡಿದೆ. ಸಂತೋಷ ಆಯ್ತು, ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೊಳ್ಳಿ. ಅಭಿಪ್ರಾಯ ಏನಿಲ್ಲ ಸರ್, ನಾನು ಮೇಷನ್ ಆಗಿದ್ದೆ, ಬಿಲ್ಡಿಂಗ್ ವರ್ಕ್ ಮಾಡ್ತಾ ಇದ್ದೆ. ಹಂಗಾದ್ರೆ ನಿಮ್ ಕಡೆ ಮಡಿಕೇರಿ, ಸಕಲೇಶ್ಪುರ, ಕೊಡಗು, ಕೊಡ್ಲಿಪೇಟೆ, ಮೂರ್ನಾಡು, ಆ ಕಡೆ ಎಲ್ಲ ಕೆಲಸ ಮಾಡ್ತಾ ಬಂದಿದ್ದೀನಿ. ಅಂದ್ರೆ ಬೆಂಗಳೂರು, ಮೈಸೂರು, ಎಲ್ಲಾ ಕಡೆ. ಇವತ್ತು ನಾನು ಹ್ಯಾಂಡಿಕ್ಯಾಪ್ ಆಗ್ಬಿಟ್ಟೆ, ಆಕಸ್ಮಿಕವಾಗಿ ಆಕಾಶವಾಣಿ ಕೇಳದೆ ನನ್ನ ಕೆಲಸ. ಸರಿ ಸರಿ, ಬಹಳ ವಿಶೇಷ ಆಯ್ತು. ಈಗ ನಿಮ್ ಕಡೆ ಹೆಚ್ಚಿಗೆ ಯಾವ್ದು ಕೃಷಿ ಮಾಡ್ತಾ ಇದ್ದೀರಿ? ಸರ್, ಇಲ್ಲಿ ಕೃಷಿ ಪ್ರತಿಯೊಂದು ಮಾಡ್ತಾರೆ. ಅಡಿಕೆ, ತೆಂಗು, ಬಾಳೆ. ಅಡಿಕೆ, ತೆಂಗು, ಬಾಳೆ, ಭತ್ತ, ಹುರುಳಿ. ನಿಮ್ಮನೇಲಿ ಎಷ್ಟು ಜನ ಇದ್ದೀರಿ? ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ಸರ್, ಸದ್ಯಕ್ಕೆ ನಮ್ಮ ಮನೇಲಿ ನಮ್ಮ ತಾಯಿ, ನಾನು ಇಬ್ಬರೇ ಇರೋದು. ಈಗ ಇಬ್ಬರೇ ಇರೋದು. ನಮ್ದು ಕೃಷಿ ಕುಟುಂಬನೇ, ಆದ್ರೆ ನಮ್ಗೆ ಈಗ ಕೃಷಿ ಮಾಡುವಂತದ್ದು ಅಗತ್ಯ ಇಲ್ಲ. ಈಗ ಮೊದಲೆಲ್ಲ ಮಾಡ್ತಿದ್ದ. ಸರಿ, ನಿಮ್ಮ ಅಭಿಪ್ರಾಯಗಳಿಗಾಗಿ ಧನ್ಯವಾದಗಳು. ಈಗ ಒಂದು ಮೈಸೂರಲ್ಲಿ ವಿಶೇಷವಾದಂತಹ, ಮೈಸೂರ್ ಹತ್ರ ಒಂದು ವಿಶೇಷವಾದಂತಹ ಅಣೆಕಟ್ಟಿದೆ, ಅದಕ್ಕೆ ಏನಂತ ಹೇಳ್ತೀವಿ ನಾವು, ಏನಂತ ಹೆಸರು? ಅದು KRS. KRS. ಇನ್ನೊಂದು ಹೆಸರು ಏನು ವಿವರವಾಗಿ ಹೇಳೋದು? ಕನ್ನಂಬಾಡಿ ಕಟ್ಟೆ. ಕನ್ನಂಬಾಡಿ ಕಟ್ಟೆ. ಯಾರು ಕಟ್ಟಿಸಿದ ಅದನ್ನ? ವಿಶ್ವೇಶ್ವರಯ್ಯ. ಅಭಿಪ್ರಾಯ ಸರಿ ಇದೆ. ಕರೆಗಾಗಿ ಧನ್ಯವಾದಗಳು ಕುಮಾರಗೌಡ್ರೆ. ಮತ್ತೆ ಅನುಕೂಲ ಇದ್ದಾಗ ಕರೆ ಮಾಡಿ. ನಮಸ್ಕಾರ. ಕೇಳಿದ್ರೆ ಸರ್ ಇವತ್ತು? ಹೌದು, ವಿಶೇಷವಾಯ್ತು ನೀವು ಕರೆ ಮಾಡಿದ್ದು. ಇನ್ನೂ ಹಲವಷ್ಟು ಜನರ ಜೊತೆ ಮಾತಾಡಲಿಕ್ಕೆ ಸಮಯಾವಕಾಶ ಕಮ್ಮಿ ಇದೆ, ಹಾಗಾಗಿ ಇವತ್ತಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ತೆ. ಕೇಳಿದರೆ, ಇದುವರೆಗೂ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಇದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಮತ್ತೆ ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಒತ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ಸಕಾಲ ವಿತ್ರರನ್ನು ನೇಮಕ ಮಾಡುವ ನಿಟ್ಟಿನಲ್ಲಿ ಸಕಾಲ ಮಿಷನ್ ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣಾ ಇಲಾಖೆಗೆ ಕರ್ನಾಟಕ ತಯಾರಿ ನಡೆಸಿಟ್ಟು ರಾಜ್ಯ ನಾಗರಿಕರಿಗೆ ನಿಗದಿತ ಕಾಲಮಿತಿಯಲ್ಲಿ ಸೇವೆ ಒದಗಿಸುವ ಉದ್ದೇಶದಿಂದ ನಾಗರಿಕರಲ್ಲಿ ಸಕಾಲ ಯೋಜನೆ ಕುರಿತು ತಿಳುವಳಿಕೆ ಮೂಡಿಸಿಕೆ. ಜಿಲ್ಲಾ ವ್ಯಾಪ್ತಿಯಲ್ಲಿ ಆಸಕ್ತಿ ಇರುವ ವ್ಯಕ್ತಿಗಳ ಯಾವುದೇ ಶೈಕ್ಷಣಿಕ ಸಂಸ್ಥೆ ಅಲ್ಲರೆ ಸರ್ಕಾರೇತರ ಸಂಸ್ಥೆ ಮುಖಾಂತರ ಸಕಾಲ ಮಿತ್ರರನ್ನು ನೇಮಕ ಮಾಡಿಕೊಳ್ಳುವ ಹಂಗೆ ಅಪರ ಸಕಾಲ ಮಿಷನ್ ನಿರ್ದೇಶಕರು ತಿಳಿಸಿಯಳು. ಸಕಾಲ ಮಿತ್ರ ಯೋಜನೆಗೆ ಖುಷಿ ಇದ್ದವು ಯಾವುದೇ ಶೈಕ್ಷಣಿಕ ಸಂಸ್ಥೆ ಅಲ್ಲರೆ ಸರ್ಕಾರೇತರ ಸಂಸ್ಥೆಗೆ December 31 ಮುಟ್ಟ ಜಿಲ್ಲಾಧಿಕಾರಿ ಕಚೇರಿಯಿಂದ ಕೇಳಿ ತಿಳ್ಕನಕುತ್ತ ಜಿಲ್ಲಾಧಿಕಾರಿ ಡಾ ವಿಸಿ ಸತೀಶ ಅವು ಮಾಹಿತಿ ಕೊಟ್ಟಳು. ಜಿಲ್ಲೆಯಲ್ಲಿ ಇಂದು ಒಂದು ಹೊಸ COVID-19 ಪ್ರಕರಣ ಬೆಳಕಿಗೆ ಬಂದುಟ್ಟು ಜಿಲ್ಲೆಯಲ್ಲಿ ಒಟ್ಟು COVID-19 ಪ್ರಕರಣಗಳ ಸಂಖ್ಯೆ 35,786 ಆಗಿದ್ದು ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 35 ಆಗುಟ್ಟು. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ .04 ಆಗುಟ್ಟು ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟಳು. ಮಂಗಳೂರು ವಿಶ್ವವಿದ್ಯಾಲಯ ಹಂಗೆ ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಕಡೆಯಿಂದ December 27 31 ಮುಟ್ಟ ಭಾರತದ ವಿಶ್ವವಿದ್ಯಾಲಯಗಳ ನಡುವೆ ಮಹಿಳೆಯರ ಹಾಕಿ ಪೈಪೋಟಿ ಪೊನ್ನಂಪೇಟೆ ಹಾಕಿ ಆಟದ ಮೈದಾನದಲ್ಲಿ ನಡೆದದೇತ. ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಟಿಕೆ ಬೋಪಯ್ಯ ಅವು ಮಾಹಿತಿ ಕೊಟ್ಟಳು. ದೆಹಲಿಯಲ್ಲಿ ನಡೆದ 59ನೇ ರಾಷ್ಟೀಯ ಸ್ಪೀಡ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ಲಿ ಕಾಡ್ಯಮಾಡ ರಿಯಾ ಸಾಧನೆ ಮಾಡಿಳು. ಈಗೂಡೆ ಮೈಸೂರಲ್ಲಿ ವಿದ್ಯಾವರ್ಧಕ ಕಾಲೇಜಿಲಿ 3ನೇ ವರ್ಷದ ಇಂಜಿನಿಯರಿಂಗ್ಲಿ ಓದ್ತಾ ಇದ್ದು ಅತ್ತೂರಿನ ಕಾಡ್ಯಮಾಡ ಅರುಣ್ ಅಚ್ಚಯ್ಯ ಹಂಗೆ ಪ್ರಿಯಾ ಅಚ್ಚಯ್ಯ ಅವರ ಮಗಳು. ಮಡಿಕೇರಿ ಆರ್ಮಿ ಕ್ಯಾಂಟೀನಿಗೆ ಕ್ರಿಸ್ಮಸ್ ಪ್ರಯುಕ್ತ ಇದೇ ತಿಂಗಳ December 25 ರಜೆ ಇದ್ದದೇತ ಕ್ಯಾಂಟೀನ್ನ ವ್ಯವಸ್ಥಾಪಕರು ಮಾಹಿತಿ ಕೊಟ್ಟಳು. ಮೈಸೂರು ರಂಗಯಾನ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಕಡೆಯಿಂದ ಭಾರತ ಸಂವಿಧಾನದ ಆಶಯ ಕುರಿತು ಸೂತ್ರಧಾರ ನಾಟಕನ ಸಿದ್ದಪಡಿಸಿ ಇದೀಗ ನಾಡಿನಾದ್ಯಂತ ಪ್ರದರ್ಶನ ನಡೆಸುವೆ. ಈ ನಾಟಕ ಭಾರತ ಸಂವಿಧಾನದ ಆಶಯಗಳನ್ನು ಒಳಗೊಂಡಿದ್ದು ದೇಶಮಂಟೆ ಮಟ್ಟಿಕಾದು ದೇಶಮಂಟೆ ಮನುಷ್ಯಳು ಎನ್ನುವ ಹಾಡಿನೊಟ್ಟಿಗೆ ಶುರುವಾಗಿ ಸ್ವತಂತ್ರ ಪೂರ್ವಂದ ಹಂಗೆ ಸ್ವಾತಂತ್ರ್ಯ ಮೇಲೆ ನಮ್ಮ ಭಾರತನ ಮತ್ತೆ ಈ ರಾಷ್ಟಕ್ಕೆ ಸಂವಿಧಾನದ ಅಗತ್ಯ ಕುರಿತು ಸರಳ ಮಟ್ಟಲಿ ಪ್ರತಿಯೊಬ್ಬ ಪ್ರಜೆಗೂ ತಲುಪುವ ಹಂಗೆ ವಿನ್ಯಾಸಗೊಂಡ ನಾಟಕ ಆಗುಟ್ಟು. ಡಿಸೆಂಬರ್ 27ರಂದು ಹೊತ್ತಾರೆ 6:30 ಗಂಟೆಗೆ ಪೇಟೆನ ಭಾರತೀಯ ವಿದ್ಯಾಭವನ ರಂಗಮಂದಿರಲ್ಲಿ ಈ ನಾಟಕ ಪ್ರದರ್ಶನ ನಡೆದಿದೆ. ಈ ಕಾರ್ಬರ್ಲಿ ಅಧ್ಯಕ್ಷರಾಗಿ ಭಾರತೀಯ ವಿದ್ಯಾಭವನ ಕೊಡಗು ಅಧ್ಯಕ್ಷರಾದ ಕೆಎಸ್ ದೇವಯ್ಯ ಅವು ಸೇರಿದಂಗೆ ಮುಖ್ಯ ನೆಂಟರುಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಎಂಪಿ ಸುಜಾ ಕುಶಾಲಪ್ಪವು ಮತ್ತೆ ಮುಖ್ಯ ಪಟ್ಟವು ಕೂಡ ಕೂಡಿಯಾಡುವೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೆಳಗರೆ ನಮ್ಮ